ಓಂ ಶಾಂತಿ ಶಾಂತಿ ಶಾಂತಿ. 91, 92, 93 ಪಾಠ. ಪ್ರಕೃತ್ಯಾಕಾಶವಜ್ಞೇಯಾಃ ಸರ್ವೇ ಧರ್ಮಾ ಅನಾದಯಃ ವಿದ್ಯತೆ ನಹಿ ನಾನಾತ್ವಂ ತೇಷಾಂ ಕ್ವಚನ ಕಿಂಚನ. ಆದಿಬುದ್ಧಃ ಪ್ರಕೃತ್ಯೈವ ಸರ್ವೇ ಧರ್ಮಾ ಸುನಿಶ್ಚಿತಾಃ ಯಸ್ಯೈವಂ ಭವತಿ ಕ್ಷಾಂತಿಃ ಸೋಮೃತತ್ವಾಯ ಕಲ್ಪತೆ. ಆದಿಶಾಂತಾ ಹ್ಯನುತ್ಪನ್ನಾಃ ಸರ್ವೇ ಧರ್ಮಾ ಸಮಾಭಿನ್ನಾ ಅಜಂ ಸಾಮ್ಯಂ ವಿಶಾರದಂ. ಸರ್ವೇ ಧರ್ಮಾಃ ಆದಿಶಾಂತಾಃ ಸ್ವಭಾವತಃ ಆರಂಭದಿಂದಲೇ ಸಹಜವಾಗಿಯೇ ಅವು ಶಾಂತ. ಎಲ್ಲರೂ ಆತ್ಮಸ್ವರೂಪದಲ್ಲಿ ಶಾಂತರೇ. ಅರ್ಥಾತ್ ಮೋಕ್ಷವು ಶಾಂತಿಗಾಗಿ ಅಲ್ಲ. ಮೋಕ್ಷದ ಉದ್ದೇಶ ಶಾಂತಿಯನ್ನು ಹೊಂದೋದಲ್ಲ. ಕಾರಣ ಏನಂದರೆ ಸಹಜವಾಗಿಯೇ ಶಾಂತ, ಇದು ನಮ್ಮೆಲ್ಲರ ಸಹಜತೆ. ಶಾಂತಿಯು ನಮ್ಮೆಲ್ಲರ ಸಹಜತೆ. ಏಕೆಂದರೆ ಅದಕ್ಕೆ ಕಾರಣ ಕೊಡ್ತಾರೆ, ಅನುತ್ಪನ್ನಾಃ ಸರ್ವೇ ಧರ್ಮಾಃ ಅನುತ್ಪನ್ನಾಃ. ಯಾವ ಆತ್ಮರುಗಳು ಕೂಡ ಹುಟ್ಟಿದವರಿಲ್ಲ, ಆತ್ಮನಿ ಹುಟ್ಟನ್ನೋದಿಲ್ಲ. ಅನುತ್ಪನ್ನಾಃ ಪ್ರಕೃತ್ಯಾಯೇವ ಸುನಿರ್ವೃತಾಃ, ಸಹಜವಾಗಿಯೇ ನಿಸರ್ಗದಿಂದ ನೈಸರ್ಗಿಕವಾಗಿಯೇ ಎಲ್ಲವುಗಳಿಂದಲೂ ನಿವೃತ್ತರಾಗಿರುತ್ತಾರೆ, ಉಪರತರಾಗಿರುತ್ತಾರೆ. ಸಮ ಅಭಿನ್ನಾಃ, ಸಮವಾಗಿದ್ದಾರೆ ಎಲ್ಲರಲ್ಲಿಯೂ. ಅಭಿನ್ನ, ಭಿನ್ನತೆಯನ್ನು ಕಳ್ಕೊಂಡವರಾಗಿದ್ದಾರೆ. ಹೀಗಾಗಿ ಎಲ್ಲ ಆತ್ಮರುಗಳು ಕೂಡ ಏನವು? ಶಾಂತ, ಅಭಿನ್ನ, ಸಾಮ್ಯ, ಅಜಂ ಹುಟ್ಟದೇ ಇದ್ದಂತಹ, ವಿಶಾರದಂ. ಈ ಪ್ರಕಾರವಾಗಿ ಇವರೆಲ್ಲರೂ ಕೂಡ ವಿಶಾರದಂ ಶುದ್ಧಂ ಇತ್ಯರ್ಥ. 355 ಭಾಷ್ಯ ಮುಗಿದಿದೆ, 355 ಭಾಷ್ಯ ಮುಗಿದಿದೆ. ಈ ಯಥೋಕ್ತಂ ಪರಮಾರ್ಥತತ್ವಂ ಪ್ರತಿಪನ್ನಾಃ ತೇಯೀವ ಅಕೃಪಣಾಃ ಲೋಕೇ, ಕೃಪಣಾಃ ಇವ ಅನ್ಯೇ ಇತ್ಯಾಹ. ಈ ಪ್ರಕಾರವಾಗಿ ಪಾರಮಾರ್ಥಿಕ ತತ್ವವನ್ನು ಮೇಲೆ ಹೇಳಿದಂತೆ ಪಾರಮಾರ್ಥಿಕ ತತ್ವವನ್ನು ಪ್ರತಿಪನ್ನಾಹ ಯಾರು ಸುಸ್ಪಷ್ಟವಾಗಿ ತಿಳಿದಿದ್ದಾರೋ ಅವರೇ ತೇಯೀವ ಅಕೃಪಣಾಹ ಲೋಕೆ, ಅವರು ಅಕೃಪಣರು ಎಂದು ಪ್ರಸಿದ್ಧಿಯನ್ನು ಹೊಂದುತ್ತಾರೆ. ಕೃಪಣಾ ಶಬ್ದ ಇದೆಯಲ್ಲ, ವಿ ನೀಡ್ ಟು ಥಿಂಕ್ ಆಫ್ ದಿಸ್. ಏನ್ ಕೊಡ್ತಾರೆ? ಕೃಪಣಾ ಇಸ್ ಈಕ್ವಲ್ ಟು ಕ್ಷುದ್ರಾಹ, ಕ್ಷುದ್ರಾಹ ಸ್ಮೃತಾಹ ಅಂದ್ರೆ ಯಕ್ಕಶ್ಚಿತ ವ್ಯಕ್ತಿಗಳು. ಹೀಗೆ ಕ್ರಿಮಿಕೀಟಾದಿಗಳು ಜೀವರಾಶಿಗಳ ಕೋಟಿ ಕೋಟಿ ಜೀವರಾಶಿಗಳ ಮಧ್ಯದಲ್ಲಿ ಯಕ್ಕಶ್ಚಿತವಾದ ಜೀವ ಅನಿಸ್ಕೊಳ್ತದೆ. ಇರುವೆ ತುಳಿದ್ರೆ ನಮಗೇನು ಅನಿಸೋದಿಲ್ಲ, ಸೊಳ್ಳೆ ಹೊಡೆದ್ರೆ ನಮಗೇನು ಅನಿಸೋದಿಲ್ಲ. ಯಾಕೆ? ಯಶ್ಚಿತ ಹಂಗೆ ಯಾರು ಯಾರು ಪಾರಮಾರ್ಥಿಕ ಜ್ಞಾನವನ್ನ ಹೊಂದಿಲ್ಲವೋ ಅವರು ಹೊಂದಿದವರು ಅಕೃಪಣ ಅಂದ್ರೆ ಅವರು ಕ್ಷುದ್ರರಾಗುವುದಿಲ್ಲ. ಅನ್ಯೇ ಸರ್ವೇ ಕೃಪಣಾಹ ಬೋಧನ ಕೊನೆ ವಾಕ್ಯ ಅನ್ಯೇ ಇವ ಕೃಪಣಾಹ ಇತ್ಯಾಹ ಬಾಕಿ ಎಲ್ಲರೂ ಕೂಡ ಕೃಪಣರು. ಪಾರಮಾರ್ಥಿಕ ತಿಳುವಳಿಕೆಯನ್ನು ಹೊಂದದೇ ಇದ್ದಂತಹ ಅವರು ದ್ವೈತಿಗಳಾಗಲಿ ವಿಶಿಷ್ಟಾದ್ವೈತಿಗಳಾಗಲಿ ಇವೆಲ್ಲ ನಂತರ ಬಂದದ್ದು. ಸಮಕಾಲೀನವಾಗಿ ಇದ್ದಂತಹ ವಾದಿಗಳು ಯಾರು ಅಂತಂದ್ರೆ ವೈನಾಶಿಕರು, ಕಾಣಾದರು, ವೈಶೇಷಿಕರು, ಇವರೆಲ್ಲ ಸಮಕಾಲೀನ ಅದ್ವೈತ ಸಂಪ್ರದಾಯವನ್ನ ತೆರೆದಿಡುವ ಪೂರ್ವದಲ್ಲಿ ಅವರೆಲ್ಲ ಇದ್ರು. ದೈತಿಗಳು ಇವರೆಲ್ಲ ದೈತಿಗಳೇ. ಮತ್ತೆ ಯಾರ್ಯಾರು ಆತ್ಮನನ್ನ ಪರೋಕ್ಷವಾಗಿ ಕಾಣ್ತಾರೋ ಅವರೆಲ್ಲ ದೈತಿಗಳೇ. ಆತ್ಮನ ಅನುಭವಿಸ್ಬೇಕು, ಆತ್ಮನ ಹಾಗಾಗ್ತದೆ, ಆತ್ಮನ ಹೀಗಾಗ್ತದೆ ಅಂತ ಆಗುವಿಕೆ ಹೋಗುವಿಕೆಗಳನ್ನ ವಾಸ್ತವಿಕತೆ ಪಾರಮಾರ್ಥಿಕ ಅಂತ ಯಾರು ತಿಳಿಸ್ತಾರೆ ಅವರೆಲ್ಲರೂ ಕೂಡ ಒಂದಿಲ್ಲ ಒಂದು ದೃಷ್ಟಿಯಿಂದ ಅಪ್ರತ್ಯಕ್ಷವಾಗಿ ದೈತಿಗಳೇ. ದೈತಿಗಳು ಮಾತ್ರ ದೈತಿಗಳು ಅಂತ ನಾವು ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲರೂ ದೈತಿಗಳೇ. ಆತ್ಮ ಏಕತ್ವವನ್ನ ಗುರುತಿಸದೇ ಇದ್ದವರು ಎಲ್ಲರೂ ಪಾರಮಾರ್ಥಿಕ ಆತ್ಮನ ಗುರುತಿಸದೇ ಇದ್ದಂತಹ ಎಲ್ಲರೂ ಪಾರಮಾರ್ಥಿಕ ತತ್ವವನ್ನ ಒಪ್ಪಿಕೊಳ್ಳದೆ ಇದ್ದಂತಹ ಎಲ್ಲರೂ ಕೂಡ ದ್ವೈತ ಫಾಲೋವರ್ಸ್ ಎಲ್ಲರೂ ದ್ವೈತ ಫಾಲೋವರ್ಸ್. ಸೊ ಈ ಎಲ್ಲರೂ ಏನಾಗ್ತಾರೆ ಕೃಪಣರು ಎಂದು ಅನಿಸಿಕೊಳ್ಳುತ್ತಾರೆ. ಚಲ್ಲಿ ಅವೇದಾಂತ ವೇದಾಂತವನ್ನು ವೇದಾಂತ ಶಾಸ್ತ್ರವನ್ನು ಒಪ್ಪಿಕೊಳ್ಳದೇ ಇದ್ದರು. ಕರ್ಮಕಾಂಡ ಮತ್ತು ಜ್ಞಾನಕಾಂಡ ಜೊತೆ ಜೊತೆ ಸೇರಿಕೊಂಡು ಅವೈದಿಕ ಅಂತ ಅಲ್ಲಿ ಹೇಗೆ ಕರೆದ್ರು ಹಾಗೆ ಇವರು ನಾನ್ ವೇದಾಂತಿಸ್ ವೇದಾಂತವನ್ನು ಒಪ್ಕೊಳ್ಳೋದು. ಒಪ್ಕೊಂಡ್ರು ಕೂಡ ಪರ್ವರ್ಟೆಡ್ ಅದ್ಯಾಕಾದೀತು ಅದು ದ್ವೈತವೇ. ವೈಶಾರದ್ಯಂ ತು ವೈ ನಾಸ್ತಿ ವೇದಿ ವಿಚರತಾಂ ಸದಾ ವೇದ ನಿಮ್ನಾಃ ಪೃಥಗ್ವಾದಾಃ ತಸ್ಮಾತ್ತೇ ಕೃಪಣಾ ಸ್ಮೃತಾಃ. ವೈಶಾರದ್ಯಂ ತು ವೈ ನಾಸ್ತಿ ವೇದೇ ವಿಚರತಾಂ ಸದಾ ವೇದ ನಿಮ್ನಾಃ ಪೃಥಗ್ವಾದಾಃ ತಸ್ಮಾತ್ತೇ ಕೃಪಣಾ ಸ್ಮೃತಾಃ. ಇವರಿಗೆ ವೈಶಾರದ್ಯವು ಹೇಗೆ ತಾನೇ ಆದೀತು? ವೈಶಾರದ್ಯ ಅಂತಂದ್ರೆ ಶುದ್ಧತ್ವ, ಶುಚಿತ್ವ, ಮಾತುಗಳಲ್ಲಿ, ವಿಚಾರಗಳಲ್ಲಿ, ವಿಚಾರಧಾರ, ತಮ್ಮ ಅಭಿಪ್ರಾಯಗಳಲ್ಲಿ ಶುಚಿತ್ವ ಇವರು ಹೇಗೆ ತಾನೇ ಆದೀತು? ಯಾರಿಗೆ ಭೇದೇ ವಿಚರತಾ ಸದಾ ಭೇದೇ ವಿಚರತ ಯಾವತ್ತಿಗೂ ಪ್ರತಿ ಕ್ಷಣವೂ ಭೇದಗಳಲ್ಲಿಯೇ ಇದ್ದವರು. ಭೇದಗಳನ್ನೇ ಸತ್ಯ, ನಾಮರೂಪಗಳನ್ನೇ ಸತ್ಯ, ಉಪಾಧಿಗಳನ್ನೇ ಸತ್ಯ. ಭೇದೇ ವಿಚರತ ಸದಾ ಯಾವತ್ತಿಗೂ ಭೇದದಲ್ಲಿ ಚಲಿಸ್ತಾ ಇಂತ ಇವರಿಗೆ ಹೇಗೆ ತಾನೇ ಶುಚಿತ್ವ ಪ್ರಾಪ್ತವಾದೀತು? ವೈಶಾರದ್ಯಂತೂ ನಾಸ್ತಿ. ಅವರಿಗೆ ಶುಚಿತ್ವ ಅನ್ನೋದು ಬರುವ ಸಾಧ್ಯತೆ ಇಲ್ಲ, ಶುದ್ಧತಾ ಅನ್ನೋದು ಬರುವ ಸಾಧ್ಯತೆ ಅವರಿಗಿಲ್ಲ. ಮತ್ತೆ ಅವರ ವಾದಗಳು ಏನು? ಪೃಥಕ್ ವಾದ ಭೇದ ನಿಮ್ಮನಾಹ ಭೇದಗಳು ಎನ್ನುವ ತಗ್ಗುಗಳ ಮೂಲಕವಾಗಿ ತಗ್ಗು ತಗ್ಗಿರ್ತಾವ ರಸ್ತೆ ತಗ್ಗು ಆ ರಸ್ತೆ ತಗ್ಗಿರ್ತಾವಲ್ಲ ನಿಮ್ಮನ ಆಹ ಅಂದ್ರೆ ತಗ್ಗು ತಗ್ಗುಗಳಿಂದ ಕೂಡಿದವರು ಇವರು ಭೇದಗಳನ್ನು ಎಣಿಸುವವರು ತಗ್ಗುಗಳನ್ನು ಎಣಿಸ್ತಾರೆ ಭೇದ ನಿಮ್ಮ ಪೃಥಕ್ವಾದ ಬಳ್ಳಾರಿ ತಗ್ಗು ಭಾರಿ ತಗ್ರಿ ಹಾಸ್ಪೆಟ್ ತಗ್ಗು ಪರವಾಗಿಲ್ಲ ರಾಯಚೂರಿಗಿಂತ ಚೆನ್ನಾಗಿದೆ ರಾಯಚೂರು ತಗ್ಗು ಅಯ್ಯೋ ವರ್ಷ್ಟು ಅಂತ ಇವರು ತಗ್ಗುಗಳಲ್ಲಿ ಭೇದಗಳನ್ನು ಗುರುತಿಸಿ ಆಮೇಲೆ ಏನ್ ಮಾಡ್ತಾರೆ ಪೃಥಕ್ ಬೇರೆ ಬೇರೆ ಬೇರೆ ಬೇರೆ ಎಂದು ಇಡುತ್ತಾರೆ ಅಂದ್ರೇನು ಬೆಟರ್ ವಿಶಿಷ್ಟಾದ್ವೈತಿಗಳು ಸ್ವಲ್ಪ ಬೆಟರ್ ಯಾರಿಗಿಂತ ದ್ವೈತಿಗಳಿಗಿಂತ ಅಲ್ಲ ಅವರು ದ್ವೈತಿಗಳೇ ಹೀಗೆ ಅವರಲ್ಲಿಯೇ ಭೇದ ಭಾವಗಳನ್ನು ಎಣಿಸುವರು ತಸ್ಮಾತ್ ಆದ್ದರಿಂದ ತೇ ಕೃಪಣಾಹ ಸ್ಮೃತಾಹ ಅವರನ್ನ ಕೃಪಣರು ಎಂದು ಪರಿಗಣಿಸಲಾಗುತ್ತದೆ ಅವರನ್ನ ಕೃಪಣರು ಎಂದು ಯಾಕೆ ಪರಿಗಣಿಸ್ತೀವಿ ಅಂತಂದ್ರೆ ಮೊದಲನೇದ್ದು ಅವರವರಲ್ಲಿಯೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಎಲ್ಲರೂ ಕೂಡಿ ಯುದ್ಧ ಮಾಡ್ಲಿಕ್ಕೆ ಬಂದಾರೆ ಆದ್ರೆ ಅವರವರಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಯುದ್ಧ ನಮ್ಮ ಜೊತೆ ಏನ್ ಮಾಡ್ತಾರೆ ಇವರು ಅಂತೂ ಅದು ಶಂಕರರ ಕಂಟೆನ್ಷನ್ ಆದ್ದರಿಂದ ಅವರವರಿಗೆ ಹೊಡೆದಾಡಿ ಬಿಟ್ಬಿಡ್ರಿ ನಾವು ನಮ್ಮ ಎನರ್ಜಿಯನ್ನು ಯಾಕೆ ನೋಡೋಣ ನಮ್ಮ ತನಕ ಬಂದಾಗ ನಾವು ಅದಕ್ಕೆ ಏನು ಉತ್ತರ ಕೊಡೋಣ ಅವ್ರು ಬರೋದೇ ಇಲ್ಲ ಯಾಕೆಂದ್ರೆ ಆಗಲೇ ಸುತ್ತೋಗ್ಬಿಟ್ಟಿದ್ರು ಅವರು ಇವನು ಅವನಿಗೆ ದ್ವೈತಿ ಅಂದ್ರೆ ಅವನು ಇವನಿಗೆ ದ್ವೈತಿ ಇವನಿಂದ ಅವನಿಗೆ ಶಾಂತಿ ಇಲ್ಲ ಅಂದ್ರೆ ಅವನಿಂದ ಇವನಿಗೂ ಶಾಂತಿ ಇಲ್ಲ ಇನ್ನು ಏಕಾತ್ಮ ಪ್ರತ್ಯಯ ವ್ಯವಹಾರ ಎಲ್ಲಿಂದ ಬರ್ತದೆ ಏಕೋ ಬ್ರಹ್ಮ ಅನ್ನು ಸಿದ್ಧ ಮಾಡೋದು ಪ್ರಶ್ನೆ ಎಲ್ಲಿಂದ ಬರ್ತದೆ ಎಲ್ಲ ಆತ್ಮರುಗಳು ಸಹಜವಾಗಿಯೇ ಪರಬ್ರಹ್ಮ ಸ್ವರೂಪರೇ ಆಗಿದ್ದಾಗಿಯೂ ಕೂಡ ಅದರೊಳಗೆ ಭೇದಗಳನ್ನ ಎಣಿಸುವ ಅವಶ್ಯಕತೆ ಏನಿದೆ ಎಣಿಸ್ತಾರೆ ಅಂತಾರೆ ತೇ ಕೃಪಣಾಹ ಅವರು ಕೃಪಣರು ಎಂದು ಪ್ರಸಿದ್ಧರಾಗುತ್ತಾರೆ ಸ್ಮೃತಃ ಭಾಷ್ಯ 357 ಯಸ್ಮಾತ್ ಭೇದ ನಿಮ್ನಾಹ ಭೇದ ಅನುಯಾಯಿನಃ ಸಂಸಾರ ಅನುಗಾಹ ಇತ್ಯರ್ಥಃ ಸಂಸಾರವನ್ನೇ ಅನುಸರಿಸಿಕೊಂಡು ಹೋಗುವರು ಇವರು ಸಂಸಾರ ಅನುಗಾಹ ಏನು ಸಂಸಾರ ಸಂಸರತಿ ಇತಿ ಸಂಸಾರ ಕ್ಷಣಕ್ಷಣಕ್ಕೂ ತನ್ನ ಭಾವವನ್ನ ತನ್ನ ರೂಪವನ್ನ ತನ್ನ ಬಣ್ಣವನ್ನ ವಿಕಾರಗಳನ್ನ ಬದಲಿಸ್ಕೋತಾ ಇರ್ತದೆ ಯಾವುದು ಅದಕ್ಕೆ ಸಂಸಾರ ಅಂತ ಕರೀತೀವಿ ಸಮ್ಯಕ್ ಸರತಿ ಸಂಸಾರ ಪ್ರತಿ ಕ್ಷಣವೂ ತನ್ನ ಮೂಮೆಂಟ್ ಅನ್ನ ಬದಲು ಮಾಡ್ತಾ ಇರ್ತದೆ ಹಾವು ಅದಕ್ಕೆ ಸರ್ಪ ಅಂತ ಕರೀತಾರೆ ಶಿಕ್ಷಣವು ತನ್ನ ರೂಪವನ್ನು ಹೇಗೆ ಬದಲಿಸಿಕೊಡ್ತದೋ ಹಾಗೆ ಈ ಬದಲಾವಣೆಗೆ ವಿಕಾರಗಳಿಗೆ ಒಳಪಟ್ಟಂತಹ ಈ ಪ್ರಪಂಚವನ್ನ ಸತ್ಯ ಎಂದು ಇವರು ಫಾಲೋ ಮಾಡ್ತಾರೆ ಆದ್ದರಿಂದ ಇವರಿಗೆ ಸಂಸಾರ ಅನುಗಾಹ ಏನಂತ ಕರೀತಾರೆ ಸಂಸಾರ ಅನುಗಾಹ ಸಂಸಾರವನ್ನೇ ಸತ್ಯವೆಂದು ಅನುಸರಿಸಿಕೊಂಡು ಹೋಗುವುದು ಅದನ್ನ ಸತ್ಯ ಅದನ್ನೇ ಸತ್ಯ ಅಂತ ಅನುಸರಿಸಿಕೊಂಡು ಹೋಗ್ತಾರೆ ಆ ನಂತರ ಇಷ್ಟಕ್ಕೆ ಮುಗಿಲಿಲ್ಲ ಭೇದ ಅನುಯಾಯಿನಃ ಸಂಸಾರ ಅನುಗಾಹ ಭೇದ ಅನುಯಾಯಿನಃ ಇವರು ಭೇದಗಳನ್ನ ಎಣಿಸಬಹುದು ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಅಲ್ಲಿ ಎಲ್ಲ ಭೇದಗಳನ್ನು ಎಣಿಸಬಹುದು ಅಲ್ಲಿಗೂ ಮುಗಿಲಿಲ್ಲ ಮತ್ತೆ ಏನು ಭೇದ ಅಂದ್ರೆ ಏನು ನಿಮ್ನಾಹ ಅತ್ಯಂತ ಕೆಳಮಟ್ಟದ ಥಿಂಕಿಂಗ್ ಆಮ ಬ್ಯಾರೆ ಇವ ಬ್ಯಾರೆ ಈ ಜಾತಿ ಬ್ಯಾರೆ ಆ ಜಾತಿ ಬ್ಯಾರೆ ಆ ಕುಲ ಬ್ಯಾರೆ ಈ ಗೋತ್ರ ಬ್ಯಾರೆ ಕೆಳಮಟ್ಟದ ಥಿಂಕಿಂಗ್ ನಿಮ್ಮನ ಅಂದ್ರೆ ಕೆಳಮಟ್ಟ, ಏನೇ ತಗ್ಗು ಪ್ರದೇಶ, ಲೋವರ್ ಲೆವೆಲ್ ಅಂತ ನಾವು ಕರಿತೀವಲ್ಲ ಹಾಗೆ, ತುಂಬಾ ಲೋವರ್ ಲೆವೆಲ್. ಸೊ ನಿಮ್ಮನಾಹ ಭೇದ, ನಿಮ್ಮನಾಹ ಭೇದ ಅನುಯಾಯಿನಃ ಸಂಸಾರ ಅನುಗಾಹ. ಭಾಷ್ಯದಲ್ಲಿ ಈ ಮೂರು ವಿಷಯಗಳನ್ನು ತಿಳಿಸಿದ್ದಾರೆ. ಯಾರ್ರೀ ಅವರು ಕೆಳಮಟ್ಟದ ಜೀವನ ಮಾಡ್ತಾ ಇರೋರು, ಸ್ವಲ್ಪ ಏರ್ಲಿ ಏರ್ತಾನೂ ಇಲ್ಲ, ಅವಕಾಶ ಮಾಡಿಕೊಟ್ಟರು ಮೇಲೆ ಏರ್ತಾ ಇಲ್ಲ, ಯಾರವರು? ಅವರ ಈ ಪೃಥಕ್ವಾದ, ಬೇರೆ ಬೇರೆ ಎಂದು ವಾದ ಮಾಡುವವರು. ಜೀವ ಜೀವ ಬೇರೆ, ಜೀವ ಈಶ್ವರ ಬೇರೆ, ಜೀವ ಜಗತ್ತು ಬೇರೆ, ಈಶ್ವರ ಈಶ್ವರ ಬೇರೆ. ಅಬ್ಬ, ಈಶ್ವರ ಈಶ್ವರ ಬೇರೆ, ಈಶ್ವರ ಜಗತ್ತು ಬೇರೆ, ಜೀವ ಜಗತ್ತು ಬೇರೆ, ಜೀವೇಶ್ವರ ಬೇರೆ, ಜೀವ ಜೀವ ಬೇರೆ, ಎಷ್ಟು ಭೇದಗಳನ್ನು. ಮತ್ತು ಈ ಭೇದಗಳನ್ನು ಸತ್ಯ ಎಂದು ಯಾರು ಇಟ್ಕೊಂಡಿದ್ದಾರೋ ಅವರು ವಾದಿಗಳು. ವಾದಿಗಳು ಇದನ್ನೇ ಸತ್ಯ ಅಂತ ವಾದಿಸ್ತಾರೆ. ತೋರಿಸಿಕೊಡಿ ಅವರಿಗೆ ನಾಮರೂಪಗಳ ಭೇದಗಳಷ್ಟೇ ವಿನಃ ನಾಮರೂಪಗಳು ಸತ್ಯ ಅಲ್ಲ, ಆರೋಪಿತ ಒಪ್ಪೋದಿಲ್ಲ. ನೀವು ಎಲ್ಲವನ್ನು ಆರೋಪಿತ ಅಂದಷ್ಟಕ್ಕೆ ನಾವು ಅದಕ್ಕೆ ಹುಂಗುಡ್ಬೇಕು ಅಂತ ಏನಿಲ್ಲ ನಮ್ಮ ದೃಷ್ಟಿಯಲ್ಲಿ. ಇಲ್ಲ, ಸತ್ಯ, ಜಗತ್ ಸತ್ಯ ನೋಡ್ರಿ, ಮುಟ್ಲಿಕ್ ಬರ್ತದೆ, ತಿನ್ಲಿಕ್ ಬರ್ತದೆ, ಉಣ್ಲಿಕ್ ಬರ್ತದೆ, ನೋಡ್ಲಿಕ್ ಬರ್ತದೆ. ಪಂಚಜ್ಞಾನೇಂದ್ರಿಯಗಳಿಗೂ ಕೂಡ ಇವು ಲಭ್ಯ ಇವೆ. ಯಾವ್ದು ನೀವು ಮಾತಾಡ್ತೀರಿ? ಮಿಥ್ಯ ಅಂತ ಮಿಥ್ಯ, ತೋರಿಕೆ ಅಂತ ತೋರಿಕೆ, ಆರೋಪಿತ ಅಂತ ಆರೋಪಿತ. ಯಾವ ಮಿಥ್ಯ, ಯಾವ ಆರೋಪಿತ, ಯಾವ ತೋರಿಕೆ, ಎಲ್ಲ ನಿಮ್ ಭ್ರಮ ಅಷ್ಟೆ. ಈ ಜಗತ್ತನ್ನ ಎದುರಿಸಲಿಕ್ಕೆ ಆಗದಿದ್ದ ಹೇಡಿಗಳು ನೀವು ವೇದಾಂತಿಗಳು. ವೇದಾಂತಿಗಳು ಹೇಡಿಗಳು. ಇಲ್ಲ ಪಾಲಿ, ಎದುರಿಸಲಿಕ್ಕೆ ಏನಿಲ್ಲ, ಎಲ್ಲ ಅದು ಅಲ್ಲ ಆರೋಪಿತ ಸತ್ಯ, ಅದು ತಪ್ಪಿಸಿಕೊಳ್ಳುವ ದಾರಿ, ಎದುರಿಸಲಾರದೆ ತಪ್ಪಿಸಿಕೊಳ್ಳುವ ದಾರಿ. ಇಲ್ಲಿ ಹೇಳಿ, ಇಂತಹ ಸಂಸಾರ ಅನುಗಾಹ ಪೃಥಕವಾದ. ಏನು ಪೃಥಕವಾದ ಅಂದ್ರೆ ಏನು? ಪೃಥಕ ನಾನಾ ವಸ್ತು ಇತ್ತೇವಂ ವದನಂ ಈಶಾಂತೇ ಪೃಥಕವಾದ. ಏನು ಪೃಥಕ? ಪೃಥಕ್ ಅಂದ್ರೆ ಬೇರೆ ಬೇರೆ. ನಾನಾ ವಸ್ತು, ಬೇರೆ ಬೇರೆ ವಸ್ತುಗಳಿವೆ, ಬೇರೆ ಬೇರೆ ನಾಮಗಳಿವೆ, ಬೇರೆ ಬೇರೆ ರೂಪಗಳಿವೆ. ಇವು ಇವೇ, ದ್ವೈತಿಗೂ ಇವು ಇವೆ, ಅದ್ವೈತಿಗೂ ಇವು ಬೇರೆ ಬೇರೆ ಆಗಿ ಇರ್ತವೆ. ಎಲ್ಲಾ ಕಲರ್ ಕೂಡಿಸಿ ಒಂದೇ ಕಲರ್ ಆಗಿ ಅದ್ವೈತಿ ಕಾಣಿಸೋದಿಲ್ಲ. ಅದ್ವೈತಿಗೂ ಕೂಡ ಅದು ಕೆಂಪು, ಇದು ಕೇಸರಿ, ಇದು ನೀಲಿ, ಇದು ಬಣ್ಣ, ಇದು ಬಿಳಿ, ಎಲ್ಲ ಮಿಕ್ಸ್ ಆಗಿ ಏನು ಕಾಣೋದಿಲ್ಲ ಅವನಿಗೂ, ಎಲ್ಲ ಒಂದೇ ಥರ ಕಾಣಿಸ್ತದೆ ಇವನಿಗೂ ಕೂಡ. ಅಂದರೆ ಭೇದಗಳನ್ನು ಅದ್ವೈತಿಯು ಒಪ್ಕೋತಾನೆ, ದ್ವೈತಿಯು ಒಪ್ಕೋತಾನೆ, ಇಬ್ಬರೂ ಒಪ್ಕೋತಾರೆ. ಆದರೆ ಇದನ್ನು ಸತ್ಯ ಎಂದು ವಾದ ಮಾಡ್ತಾನೆ, ಇದು ಸತ್ಯ ಅಲ್ಲ ಅಂತ. ಏನ್ ಚಂದದ ನೋಡ್ರಿ, ಬಿಳಿ ಬಣ್ಣ ಸತ್ಯ ಹೌದು ಅಲ್ಲೋ? ಬಿಳಿ ಬಣ್ಣ ಸತ್ಯ ಹೌದು ಅಲ್ಲೋ? ಹೌದು, ಹೌದಾ? ವೇದಾಂತ ಹೇಳ್ತಾನೆ ಇದು ಆರೋಪಿತ ಸತ್ಯ, ಬಿಳಿ ಬಣ್ಣ ಅನ್ನೋದು ಇಲ್ಲೇ ಇಲ್ಲ ಅಂತ. ಬಿಳಿ ಬಣ್ಣ ಅನ್ನೋದು ಇಲ್ಲೇ ಇಲ್ಲ. ಇವನ್ ಹೇಳ್ತಾನೆ ಇದು ಆರೋಪಿತ ಸತ್ಯ ಅಲ್ಲ, ಇದು ನಿಜವಾಗಿಯೂ ಸತ್ಯ. ಬಿಳಿ ಬಣ್ಣ ಅನ್ನೋದು ಇಲ್ಲವೇ ಇಲ್ಲ ಅಂತ ಅವನು ಹೇಳ್ತ. ಹೇಗೆ ಅಂತ ಇವನು ಕೇಳ್ತ. ಎಲ್ಲಾ ಬಣ್ಣಗಳನ್ನ ಒಟ್ಟು ಸೇರಿಸಿ ಬಿಳಿ ಬಣ್ಣ ಕಾಣಿಸ್ತದೆ. ಒಂದೊಂದಾಗಿ ನೋಡಿದ್ರೆ ಹೆಂಗೆ ಬೇರೆ ಬೇರೆ ಬಣ್ಣ ಕಾಣಿಸ್ತು? ದ್ವೈತ ಹಂಗೆ, ಎಲ್ಲ ಬೇರೆ ಬೇರೆ ಬೇರೆ. ನೀವೆಲ್ಲಾನು ಮಿಕ್ಸ್ ಮಾಡಿ ಗಡಗಡಗಡಗಡ ಮಾಡಿದ್ರೆ ಅದೇನಾಗ್ತದೆ? ಅದ್ವೈತ ಆಗ್ತದೆ, ಆರೋಪಿತ. ಅದ್ವೈತ ಆರೋಪಿತ. ಬಿಳಿ ಬಣ್ಣ ಹೇಗೆ ಆರೋಪಿತವಾಯಿತು ಹಾಗೆ ನೋಡಿ, ಅಲ್ಲೇ ಬಿಳಿ ಬಣ್ಣ ನೋಡ್ರಿ, ಹಳೆ ಎಕ್ಸ್ಪರಿಮೆಂಟ್, ಬಹಳ ಓಹೋಡ ಪ್ರಯೋಗ. ಆ ಚಕ್ರದಲ್ಲಿ 7 ಬಣ್ಣ ಇರ್ತವೆ. ಆ ಚಕ್ರ ತಿರುಗಿಸಿದ್ರೆ ಯಾವ ಬಣ್ಣ ಕಾಣಿಸ್ತದೆ? ಬಿಳಿ ಬಣ್ಣ. ಅದು ಬಿಳಿ ಆರೋಪಿತ. ಸತ್ಯ ಏನು? ಅವು 7 ಬಣ್ಣವು ಸತ್ಯ. ಅದ್ವೈತ ಸತ್ಯ ಮತ್ತು ಅದ್ವೈತ ಆರೋಪಿತ. ಅದಗಳಿರಿ, ಅವಾಗ ನಾವು ಹೇಳ್ತೀವಿ ಬ್ರಹ್ಮನಿಗೆ ಬಣ್ಣಗಳೇ ಇಲ್ಲ, ನೀನು ಬಣ್ಣ ಯಾವ ಬಣ್ಣ ತಿರುಚಿಯ? ನಾಮರೂಪಗಳಿಗೆ ಬಣ್ಣ ಇದೆ, ವಸ್ತು ವಿಷಯಗಳಿಗೆ ಬಣ್ಣ ಇದೆ. ಆ ಬಣ್ಣಗಳನ್ನ ತಿರುವಾಡ್ಕೋ, ನಮಗೇನಾಗಬೇಕಾಗಿ? ಅದು ಬೆಳಗಾದ್ರೇನು, ಅದು ನೀಲಿ ಆದ್ರೇನು, ತಿರುವು. ಕೈ ನೋವಾಗೋ ತನಕ ತಿರುವು. ಆಮೇಲೆ ಆ ಚಕ್ರ ನಿಲ್ತದೆ ಇಲ್ಲೋ ಬಾಯಿ, ಇದಷ್ಟೇ. ನಾವಿನ್ನೇನು ಮಾಡ್ಲಿಕ್ಕಾಗೋದಿಲ್ಲ. ಕಾರಣ ಏನು ಅಂತಂದ್ರೆ, ನೀ ಸಂಸಾರ ಗಮನಾಹ, ಸಂಸಾರ ಹುಟ್ಟು ಸಾವುಗಳನ್ನು ಸತ್ಯ ಎಂದು ಬೆನ್ನತ್ತಿ ಹೋದವನು ನೀನು, ಹೇಗೆ ತಾನೇ ಯಾರು ಈ ತರ ಇದ್ದವರು ಅಂದ್ರೆ ದ್ವೈತಿನಃ. ಬಂದ್ಬಿಟ್ಟು ನೋಡಿದ್ರೆ ದೈತಿಗಳನ್ನು ತಗೊಂಡೇ ಬರ್ಬಿಡ್ತಾರೆ ಕಾರ್ಯಕ್ರಮದೊಳಗೆ. ಪ್ರತ್ಯಕ್ಕ ನಾನಾ ವಸ್ತು ಇತ್ತಿ ಒಂದು ವಾದ, ಎಲ್ಲಾ ವಸ್ತುಗಳು ಅವುಗಳ ಮಟ್ಟದಲ್ಲಿ ಸ್ವತಂತ್ರವಾಗಿ ಇವೆ, ಅವೆಲ್ಲವೂ ಸ್ವತಂತ್ರವಾದ ಅಸ್ತಿತ್ವವನ್ನು ಹೊಂದಿವೆ ಇತಿ ವಾದ. ಈ ಪ್ರಕಾರ ಯಾರು ಮಾತಾಡ್ತಾರೆ? ವದನಂ ಮಾತಾಡ್ತಾರೆ. ಈ ಶಾಂತೆ ಪೃಥಕ್ವಾದ ಮತ್ತು ಅದ್ವೈತ್ಯಗಳ ಹತ್ರ ಬಂದು ಈ ಪ್ರಕಾರವಾಗಿ ವಾದ ಹಾಕ್ತಾರೆ. ಆದ್ದರಿಂದ ಪೃಥಕ್ವಾದ. ಇವರೆಲ್ಲ ಯಾರಿವರು? ದ್ವೈತಿನಃ ಇತ್ಯರ್ಥ. ಇವರೆಲ್ಲರೂ ದ್ವೈತಿಗಳು. ಇವರು ದ್ವೈತಿಗಳಾಗಿದ್ದರಿಂದಾಗಿ ಬಿಡೋದಿಲ್ಲ ನೋಡ್ರಿ, ಬೆನ್ನತ್ತಿ ಹೋಗ್ತಾರೆ. ಮತ್ತೆ ತಸ್ಮಾತ್ ತೇ ಕೃಪಣಾಹ. ಅಲ್ಲ, ಆತ್ರ ಕೈ ಬಿಟ್ಬಿಡ್ಬೇಕಾ? ಇಲ್ಲ, ಎಷ್ಟಂತ ಚಟ್ನಿ ಮಾಡೋದು ಅಂದ್ರೆ ಇಲ್ಲ, ಅದಕ್ಕೆ ಕೈ ಬಿಟ್ಬಿಡ್ಬೇಕಪ್ಪ, ಮುಗಿತು. ಇಲ್ಲ, ತಸ್ಮಾತ್ ತೇ ಕೃಪಣಾಹ ಕ್ಷುದ್ರ ಸ್ಮೃತಃ ಯಸ್ಮಾತ್ ವೈಶಾರಧ್ಯಂ ವಿಶುದ್ಧಿ ನಾಸ್ತಿ ತೇಷಾಂ ಭೇದಿ ವಿಚಾರತಾಂ ದ್ವೈತ ಮಾರ್ಗೇ ಅವಿದ್ಯಾ ಪರಿಕಲ್ಪಿತೇ ಸರ್ವದಾ ವರ್ತಮಾನಾನಾಂ ಇತ್ಯರ್ಥಃ. ತಸ್ಮಾತ್, ಆದ್ದರಿಂದ ತೇ ಕೃಪಣಾಹ, ಅವರು ಕೃಪಣರು ಅನಿಸಿಕೊಂಡಿದ್ದಾರೆ. ಕೃಪಣರು ಅಂದ್ರೆ ಜಿಪುಣರು. ಜಿಪುಣರು ಅಂದ್ರೆ ಯಾರು ಜಿಪುಣರು? ಕ್ಷುದ್ರಾಹ, ಅತ್ಯಂತ ಕುತ್ಸಿತ ವ್ಯಕ್ತಿಗಳು, ಕಲುಷಿತ ವ್ಯಕ್ತಿಗಳು. ಸ್ಮೃತಃ ಯಸ್ಮಾತ್ ಕಾರಣಾತ್, ನೋಡಿ ಆ ಯಸ್ಮಾತ್ ಕಾರಣಾತ್ ಅಂತ ನಾ ಹಾಕಿದೆ ಅಲ್ಲಿ. ಈ ಕಾರಣದಿಂದಾಗಿ, ಯಾವ ಕಾರಣ? ಅವರು ಕೃಪಣರಾಗಿದ್ದ ಕಾರಣದಿಂದಾಗಿ, ಕ್ಷುದ್ರರಾಗಿದ್ದ ಕಾರಣದಿಂದಾಗಿ. ವೈಶಾರದ್ಯಂ ನಾಸ್ತಿ, ವೈಶಾರದ್ಯಂ ನಾಸ್ತಿ, ಅವರಲ್ಲಿ ಶುದ್ಧತಾ ಇಲ್ಲ. ಆನೆಸ್ಟ್ಲಿ ನೀವು ವಿಸಿಟ್ ಮಾಡಬೇಕು ಅವ್ರ ಮನೆಗೆ, ಗೊತ್ತಾಗ್ತದೆ ಎಲ್ಲ ಮಡಿ ಹೆಸರಿನಲ್ಲಿಯೇ ಮೈಲಿಗೆ ಮಾಡಬೇಕು. ಆ ದಾಬಡಿ, ಆ ದಾಬಡಿ ಅಂತ ಒಂದು ಮಾಡ್ತಾರ, ಅದು ಅಯ್ಯಪ್ಪ ರಾಮ ಕೂರ ಎಲ್ಲ ಆಗಿರ್ತದೆ. ಕೂರಿ ಕೂರಿ ಕೂರ್ಗಲ್ಲ, ಕೂರಿ ಅಂತ ಒಂದು ಹುಳ. ಅದು ಇಟ್ಟ ಬಟ್ಟೆಯಲ್ಲಿ ಇಟ್ಟಲ್ಲೇ ಇಟ್ಟರೆ ಆ ಹುಳ ಒಳಗಾಗಿರ್ತದೆ. ಅದು ತಾನೇ ಉಟ್ಕೊಳ್ತದೆ ದೇವರಿಂದ. ಅಯ್ಯಪ್ಪ ಈ ಏನಿದ್ದಂಗ, ಬಹುಶಃ ಅವು ಗಂಡ ಏನು ಅಂತ. ಅಲ್ಲ ಈಗ ನೋಡಿ, ಗಂಡಸರ ತರ ಏನು ಬಹಳ ಕಡಿಮೆ ಅವ್ರದ. ಹಂಗೆ ಎಲ್ಲಿ ಹೋದ್ವು ಅವೆಲ್ಲ? ದಾಬಡಿ ಒಳಗೆ ಹೋಗ್ತಾವ. ಅದನ್ನ ಹೆಂಗಸರು ಯಾರು ಉಪಯೋಗ ಮಾಡೋದ್ರ? ಅದ್ರಿಂದ ಅದು ಗಂಡ ಏನು, ಈ ಹೆಂಚು ತಲಗಿರು ಹೆಣ್ಣೆ. ಏನಪ್ಪ ನಾ ಹೇಳ್ತೀನಿ ಕೇಳು, ಅದು ಹಂಗೆ ಇರೋದದು. ಅವ್ರು ಹೇಳ್ತಾರೆ, ಕೃಪಣಾಹ ಕ್ಷುದ್ರಾಹ ಸ್ಮೃತಾಹ ಯಸ್ಮಾತ್ ವೈಷ ಯಸ್ಮಾತ್ ಕಾರಣ, ಈ ಮೇಲೆ ಹೇಳಿದ ಕಾರಣಗಳಿಂದಾಗಿ ಯಸ್ಮಾ ಶಬ್ದ ಬಂತು ಅಂದ್ಕೊಳ್ಳೆ ನೀವು ಕಾರಣ ಅಂತ, ಯಸ್ಮಾತ್ ಯಸ್ಮಾತ್ ಕಾರಣ ತಂದ್ಬಿಡ್ತಾರೆ. ವೈಶಾರಧ್ಯಂ ವಿಶುದ್ಧಿ ನಾಸ್ತಿ, ಏನೇನು ಸ್ವಚ್ಛತಾ ಇಲ್ಲ, ಅಡಿಗೆ ಒಲೆಯಿಂದ ಹಿಡ್ಕೊಂಡು ದೇವರ ಮನೆಯವರೆಗೂ ಕೂಡ ಎಲ್ಲಿಯೂ ಸ್ವಚ್ಛತಾ ಇಲ್ಲ. ಇವರ ಮನೆ ನೀವು ಆಧುನಿಕವಾಗಿ ಕಟ್ಟಿಕೊಟ್ಟರೂ ಕೂಡ ಇವರು ಲಂಬಾಣಿ ಮನೆಗಳ ಥರನೇ ಮೇಂಟೈನ್ ಮಾಡ್ತಾರೆ. ಅವರೇ ಬಿಟ್ಟಿಲ್ಲ, ನಾನು ಯಾಕೆ ಬಿಡ್ಲಿಕ್ಕೆ ಕೊಡ್ರಿ, ಇನ್ನೂ ಸಬ್ಜೆಕ್ಟ್ ನೋಡು. ಮತ್ತೆ ನಾಸ್ತಿ ವಿಶುದ್ಧಿ ನಾಸ್ತಿ ದೇಶ ಯಾಕೆ ಅಂತ ಅದಕ್ಕೂ ಉತ್ತರ ಕೊಡ್ತಾರೆ, ಭೇದೇ ವಿಚಾರತ. ಅವರು ಈ ಬೇರೆ ಬೇರೆ ಅನ್ನೋದ್ರೊಳಗೆ ಒಳ್ಳಾಡ್ತಾ ಇರ್ತಾರೆ, ಅವ್ರು ಬೇರೆ ಇವ್ರು ಬೇರೆ ಅದು ಬೇರೆ ಇದು ಬೇರೆ ಅಂತ ಬೇರೆ ಇರ್ತಾರೆ. ಸಂಸ್ಕಾರ ಕೊಡ್ರಿ, ಅವರು ಕೂಡ ನಿಮ್ಮಂಗೆ ಬೆಳೀತಾರೆ. ಯಾರಾದರೂ ಸಂಸ್ಕಾರ ತಗೊಂಡು ನಮ್ಮಂಗೆ ಬೆಳಿಬಹುದು, ಆದ್ರೆ ಈ ದ್ವೈತಿಗಳಿಗೆ ಸಂಸ್ಕಾರ ಕೊಡ್ಲಿಕ್ಕೆ ಯಾರೆಂದರೂ ಆಗ ನೋಡ್ರಿ. ಇವು ಎರಡು ಮಕ್ಕಳು ನಮ್ಮ ಮಕ್ಕಳು ಸಂಸ್ಕೃತ ಹೇಳ್ತಾರೆ ಬಾಯಿಂದ, ಆ ಬಾಯಿಂದ ಆ ಶಬ್ದ ಉಚ್ಚರಿಸಲಿಕ್ಕೆ ಎಷ್ಟು ಸರ್ಕಸ್ ಮಾಡಿರ್ತಾರೆ ಗೊತ್ತಾ, ಇವು ಎರಡು ಹುಡುಗರು ಎಷ್ಟು ಸರ್ಕಸ್ ಮಾಡಿರ್ತಾರೆ. ಆದ್ರೆ ಅದನ್ನು ಒಂದ್ಸಲ ಅದು ಸ್ಪಷ್ಟವಾಗಿ ನಾಡಿಗೆ ಕೂತ್ಕೊಂತು ಅಂತಂದ್ರೆ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಇವು ಇತರೆ ಮಕ್ಕಳು ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನು ಕಾಲ ಭೈರವ ಏನದ, ಕಾಲ ಭೈರವ ಅಷ್ಟೇ ಕಾಣ್ ಕಲ್ತಾರೆ, ನನ್ನ ನಾಲಿಗೆನ ಹೊಳಂಗಿಲ್ಲ. ಅದು ಹೆಂಗ್ ಕಲ್ತು ಏನು ಅಂತ, ನನ್ನ ನಾಲಿಗೆನ ಹೊಳದು ಅವ್ರು ಹೇಳಿದಾಗ ನಾನು ಹೇಳೋ ಪ್ರಯತ್ನ ಮಾಡಿದೆ, ಇದೇನು ಇದ ಆ ಶಬ್ದ ಬರಲಿಲ್ಲ. ಇಂಥ ಮಕ್ಕಳಿಗಾದರೂ ನಾವು ಸಂಸ್ಕಾರ ಕೊಡಬಹುದು, ಆದ್ರೆ ಸಾರಾ ಸಗಟ ದ್ವೈತಿ ಎಷ್ಟು ಕ್ಲೀನ್, ಡೈನಿಂಗ್ ಹಾಲ್ ಏನು ಕ್ಲೀನ್ ಇಲ್ಲ, ಮಕ್ಕಳು ಮೇಂಟೈನ್ ಮಾಡ್ತಾರೆ, ಎಷ್ಟು ಕ್ಲೀನ್ ಅಂದ್ರೆ ನೀರಿನಿಂದ ಹಿಡ್ಕೊಂಡು ಅರ್ಥ ಮಾಡ್ಕೋತಾವ್, ಅದು ಮಾತ್ರೆ ಕೈಯಿಂದ ಮುಟ್ಟಬಾರ್ದು ಅರ್ಥ ಮಾಡ್ಕೋತಾವ್, ಶೀಂಗ್ ಹಾಕ್ಬೇಕು ಅರ್ಥ ಮಾಡ್ಕೋತಾವ್. ಅಲ್ರಿ ಮತ್ತೆ ಸ್ವಾಮೀಜಿ, ನಾವು ಕೈಯಿಂದ ಮುಟ್ಟಬಾರ್ದು, ನಿಮ್ ಕೈಗೆ ಹಾಕ್ತೀವಿ, ನಿಮ್ ಕೈ ಎಂದ್ರೆ ನೀವು ಮುಟ್ಟುತ್ತಿರಲಿಲ್ಲೋ. ಹೇಳ್ಬೇಕು ಉತ್ತರ, ನಂದೇ ಕೈ ನಂದೇ ಬಾಯಿ ಏನಾಗುದಿಲ್ಲ, ಇನ್ನೊಬ್ಬ ಬೇರೆಯವ್ರ ಕೈ ಎಂತಂದ್ರೆ ಬ್ಯಾಕ್ಟೀರಿಯಾ ಎಲ್ಲ ಇರ್ತಾರೆ. ಸುಂದರವಾದ ಮಾತು ಹೇಳಿ ಅವ್ರಿಗೆ ಕನ್ವಿನ್ಸ್ ಆಗುವಂಗೆ ಹೊರ ಕಡಿಕಾಗ್ಬೇಕು. ಮಕ್ಕಳ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಾದ್ರೆ ಕಡಿಕಾಗೋ ದಾರಿ ನೋಡ್ರಿ, ನೀವು ಸಿಕ್ಕಾಕೊಳ್ಳೋ ದಾರಿ ನೋಡಿದ್ರೆ ಭಾರಿ ಕಷ್ಟ ಆಗ್ತದೆ. ಸಿಕ್ಕಾಕೋಬಾರ್ದು, ಉಳ್ಳಾಡ್ಸ್ಬಿಡ್ತಾವ ಈ ಮಕ್ಕಳು, ಗದ್ದನ ಮಾಡ್ಬಿಡ್ತಾವ. ಏನ್ ತಲೆ ಅಲ್ಲ, ಟ್ರೈನಿಂಗ್ ಕೊಟ್ಟಿವಿ, ಟ್ರೈನಿಂಗ್ ತಗೊಂಡಾಗ ಎಲ್ಲ ಪರ್ಫೆಕ್ಟ್. ಈಗ ಎರಡು ದಿವಸದಿಂದ ಕೈಯ ಕೊಡುದಿಲ್ಲ, ಈಗ ಕೈನ ಮುಟ್ಟುದಿಲ್ಲ, ಮಾತು ಕೊಡ್ತಾರೆ. ಕೊಯ್ಯ ಪ್ರಶ್ನೆ ಬಂದ್ಬಿಡ್ಬೇಕ, ನಿಮ್ ಕೈಯಾದ್ರೆ ನೀವು ಮುಟ್ತಿರೋ ಇಲ್ಲೋ, ನಾವು ನಿಮ್ ಕೈ ಹಾಕ್ತೀವಿ, ಆ ಕೈ ಸ್ಪರ್ಶ ಆಗ್ತದ ಇಲ್ಲೋ. ಅಲ್ಲ ಇವನ ಅಂದ್ರೆ ಏನೊಂದು ಹೇಳ್ಬೇಕಲ್ಲ, ಕೇಳ ಪಾರ ಕಡಿಕಾಗಬೇಕು. ಹೇಳ ನೋಡಪ್ಪ, ಎಷ್ಟೇ ಅಂದ್ರು ನನ್ನ ಅಲ್ಲಿಗೆ ನನ್ನ ಬಾಯಿ ನಾನ್ ತಿನ್ಬೇಕಾಗದೆ ಮಾತ್ರ, ಅದು ನನ್ನ ಕೈಯಿಂದ ಬಂದ್ರೆ ಏನ್ ಆಗುದಿಲ್ಲ, ಆದ್ರೆ ನಿನ್ನ ಕೈಯಿಂದ ಬಂದ್ರೆ ಕಷ್ಟ. ಇದು ನೋಡ್ರಿ, ಗಾಯ ಆದಾಗ ಯಾರೋ ಹೇಳಿದ್ರು ನನಗೆ ಸೋಲಿಸು ಸೌತಾನ ಹೇಳಿದ್ವಿ, ನಮ್ದೇ ಆ ಎಂಜಲು ನೀವು ಹೇಳಿದ್ರಿ, ನಮ್ದೇ ಎಂಜಲನ್ನು ನಾವು ಹಾಕೋದು ಜಲ್ದಿ ಗುಣ ಆಗ್ತದೆ ಅಂತ. ಅದು ಎಂಜಲ್ ಹೌದಲ್ಲ, ಅದು ಇನ್ನೊಬ್ಬರಿಗೆ ತಗೊಳ್ತಂದ್ರೆ ಎಂಜಲ್ ಹೌದು, ನಮಗದು ಔಷಧಿ. ದುಷ್ಪರಿಣಾಮನೇ ಜಾಸ್ತಿ ಆಗೋದು, ಅದಕ್ಕೆ ನಾ ಹೇಳೋದು ಅದು ಎಂಜಲ್ ಅಂತೇಳಿ. ನಮಗದು ಎಂಜಲ್ ಅಲ್ಲ, ನಮಗದು ಔಷಧ. ಹಾ, ಹಂಗೆ ಇದು ಕೂಡ ನಿಮಗೆ ಕನ್ವಿನ್ಸ್ ಮಾಡ್ಲಿಕ್ಕಿತ್ತಲ್ಲ. ವಿಶುದ್ಧಿ ನಾಸ್ತಿ ತೇಷಾಂ ಭೇದೇ ವಿಚಾರ. ಯಾಕಪ್ಪ ಅಂದ್ರೆ ಭೇದದಲ್ಲಿಯೇ ಸತ್ಯ ಇದೆ ಅಂತ ಸದಾಕಾಲವು ವಿಚಾರತಾಂ, ವಿಚಾರತಾಂ ವಿಚಾರ ಮಾಡೋರಲ್ಲ, ಚಲಿಸುವವರು. ಅದು ವಿಚಾರತಾಂ ಆಗುತ್ತದೆ ಆಕ್ಚುಲ್. ನೋಡ್ರಿ ನಿಮ್ಮಲ್ಲೆಲ್ಲ ಹೇಗಿದೆ, ಗೋರಖ್ಪುರ ಯಾರತ್ರ ಇದೆ ವಿಚಾರತಾಂ? ಹಾ ನೋಡ್ರಿ, ಮಂತ್ರದಲ್ಲಿ ವಿಚಾರತಾಂ ಅಂತಿದೆ. ಹಾ, ಚಾ ತೆಗಿಲದನ್ ತೆಗೆದಾಕ್ರೆ ಚಾ ಬೇಡ. ವಿಚಾರತಾಂ ದ್ವೈತ ಮಾರ್ಗೇ ವಿಚಾರತಾಂ ಅವಿದ್ಯಾ ಪರಿಕಲ್ಪಿತೆ ವಿಚಾರತಾಂ. ಒಟ್ಟಾರೆ ಏನು, ಸರ್ವದಾ ವರ್ತಮಾನಾನಾಂ, ಯಾವತ್ತಿಗೂ ಕೂಡ ಇದೇ ಪ್ರಕಾರವಾದ ಪರಿಸರದಲ್ಲಿ ಇರುವವರು ಇತ್ಯರ್ಥ. ಅತಃ ಯುಕ್ತಮೇವ ತೇಷಃ ಕಾರ್ಪಣ್ಯಂ ಇತ್ಯಭಿಪ್ರಾಯಃ. ಆದ್ದರಿಂದ ಕೃಪಣತಾಗೆ ಅವರಿಗೆ ಹೊಂದಿಕೆ ಆಗ್ತದೆ, ಅವರು ಕೃಪಣರು ಅಂತ ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ. ಕೃಪಣರು ಕೃಪಣರೇ, ಯಾವತ್ತಿಗೂ ಅವರು ಮ್ಯಾಗ್ನಾನಿಮಸ್ ಆಗೋದಿಲ್ಲ, ಅವರು ವಿಶಾಲ ಭಾವನೆ ಯಾವತ್ತೂ ತರೋದಿಲ್ಲ, ಅವರು ಅವ್ರ ಹೃದಯ ಎಂದೂ ಕೂಡ ವಿಶಾಲ ಆಗೋದಿಲ್ಲ. ಹಾರ್ಟ್ ಬ್ಲೋ ಏನಂತ, ಹಾರ್ಟ್ ಏನು, ಹಾರ್ಟು ಏನು ಆಗಿದೆ ಅಂತ ತಲುಪ, ಹಾರ್ಟ್ ಎಕ್ಸ್ಪಾಂಡ್. ಹಾ, ಎನ್ಲಾರ್ಜ್ ದೈತ್ಯಗಳ ಹಾರ್ಟ್ ಎನ್ಲಾರ್ಜ್ ಆಗೋದೇ ಇಲ್ಲ, ಅದ್ವೈತ್ಯಗಳ ಹಾರ್ಟ್ ಎನ್ಲಾರ್ಜ್ ಆಗ್ತದೆ. ಹಾ, ಅಂದ್ರೆ ನೀವು ಅನ್ಕೊಂಡಂತಹ ಪಂಪಿಂಗ್ ಹಾರ್ಟ್ ಅಲ್ಲ, ಅಂತಃಕರಣ ಭಾರಿ ವಿಶಾಲ ಆಗ್ತದೆ ಅಂತ ಹೇಳಿ ಆ ವಿಷಯಗಳಲ್ಲಿ ಮುಗಿಸ್ತಾರೆ. 358 ಯದಿದಂ ಪರಮಾರ್ಥ ತತ್ವಂ ಅಮಹಾತ್ಮಭಿಃ ಅಪಂಡಿತೈಃ ವೇದಾಂತ ಬಹಿಷ್ಠೈಃ ಕ್ಷುದ್ರೈಃ ಅಲ್ಪಪ್ರಜ್ಞೈಃ ಅನವಗ್ರಾಹ್ಯಂ ಇತ್ಯಾಹ. ಅನವಗ್ರಾಹ್ಯಂ, ಇವರಿಂದ ತಿಳಿದುಕೊಳ್ಳಲಿಕ್ಕೆ ಆಗೋದಿಲ್ಲ. ನಾವು ಹೇಳೋರು ಏನಿದ್ದೇವೆ, ಇವರಿಂದ ಈ ಆತ್ಮನನ್ನು ತಿಳಿಯಲು ಸಾಧ್ಯವೇ ಇಲ್ಲ, ಆತ್ಮಜ್ಞಾನ ಇವರಿಗೆ ಆಗೋದಿಲ್ಲ, ಇವರಿಗೆ ಮೋಕ್ಷ ಅನ್ನೋ ಸಾಧ್ಯವೇ ಇಲ್ಲ, ಇವರಿಗೆ ಮುಕ್ತಿ ಅನ್ನೋದು ಇಲ್ಲ, ಇವರು ಮುಕ್ತರಾಗುವುದೇ ಇಲ್ಲ. ಯಾರವರು, ಯಾರು ಕ್ಷುದ್ರರಿದ್ದಾರೆ, ಯಾರು ಅಲ್ಪಪ್ರಜ್ಞರಿದ್ದಾರೆ, ಆ ಯಾರು ವೇದಾಂತವನ್ನ ಸ್ವೀಕರಿಸಿಲ್ಲ ಹೊರಗಿನವರಾಗಿದ್ದಾರೆ, ಯಾರು ವೇದಾಂತದ ವೇದಾಂತ ಬಹಿಷ್ಠೈಹಿ ವೇದಾಂತವನ್ನು ಬಿಟ್ಟುಕೊಟ್ಟವರಾಗಿದ್ದಾರೆ, ಅಪಂಡಿತೈಹಿ ವಿವೇಕ ಇಲ್ಲ ಇವರಿಗೆ, ಅಮಹಾತ್ಮಭಿಹಿ ಮಹಾತ್ಮ ವ್ಯಕ್ತಿತ್ವ ಇವರದಲ್ಲ. ಮಹಾತ್ಮ ವ್ಯಕ್ತಿತ್ವ ಅಂದ್ರೇನು, ಮಹಾ ಆತ್ಮ ಅಂದ್ರೇನು, ಯಾರ ಹೃದಯವು ಎಲ್ಲರನ್ನೂ ಸ್ವೀಕರಿಸುವ ಮಹಾನತೆಯನ್ನು ಹೊಂದಿದೆಯೋ ಅವರು ಮಹಾತ್ಮ. ಮಹಾದೇವ ಅಂದಂಗೆ ಮಹಾತ್ಮ ಅಂದ್ರೆ ಅವರು ಮಹಾತ್ಮರು ಯಾಕೆ ಅಂತಂದ್ರೆ ಎಲ್ಲರನ್ನೂ ಕೂಡ ತಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡ್ತಾರೆ. ಲೈಕ್ ಈಶ್ವರ, ಲೈಕ್ ಈಶ್ವರ ಎಲ್ಲರಿಗಾಗಿ ವಿಷವನ್ನು ಕುಡಿದ, ಪ್ರಾಣಿಕವಾಗಿ ಇರಬಹುದು, ಒಳ್ಳೆ ತತ್ವ ಇದೆ. ದರ್ಸೋ ಹಿ ಬಿಕಮ್ಸ್ ಮಹಾದೇವ. ದೇವ ದೇವ ದೇವಾನು ದೇವತೆಗಳಲ್ಲಿ ಮಹಾದೇವ ಯಾರು ಅಂದ್ರೆ ಈಶ್ವರ. ಸುಮ್ಸೋನೆ ಮಹಾದೇವ ಆಗುವುದಿಲ್ಲ, ಮಹಾಶಬ್ದ ಮಹತ್ವಾತ್ ಮಹಾ ಮಹತ್ವ. ಏನು ಭಾರಿ ಮಹತ್ವ, ಏನು ಮಹತ್ವ, ಎಲ್ಲರನ್ನೂ ತನ್ನ ಹೃದಯದಲ್ಲಿ ಸ್ವೀಕಾರ ಮಾಡುತ್ತೆ. ಮಹಾತ್ಮರು ಮಹಾಜ್ಞಾನ ಅಂತ ಅವ್ರು ಹೇಳ್ತಾರೆ. ಇಂಥವರಿಗೆ ಈ ಪಾರಮಾರ್ಥಿಕ ಆತ್ಮತತ್ವವು ತಿಳಿಯಲು ಸಾಧ್ಯವಿಲ್ಲ. ಗ್ರಾಹ್ಯಂ ತಿಳಿದುಕೊಳ್ಳುವುದು, ಅನವಗ್ರಾಹ್ಯಂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಇತ್ಯಾಹ ಇದನ್ನು ಇಲ್ಲಿ ಈ ಶ್ಲೋಕದಲ್ಲಿ ಸ್ಪಷ್ಟ ಮಾಡಿದ್ದಾರೆ. ಅಜೇ ಸಾಮೇತು ಏಕೀಚಿತ ಭವಿಷ್ಯಂತಿ ಸುನಿಶ್ಚಿತಾಹ ತೇಹಿ ಲೋಕೆ ಮಹಾಜ್ಞಾನಾಹ ತಚ್ಚ ಲೋಕೋ ನ ಗಾಹತೆ. ಅಜೇ ಸಾಮೇತು ಏಕೀಚಿತ ಭವಿಷ್ಯಂತಿ ಸುನಿಶ್ಚಿತಾಹ ತೇಹಿ ಲೋಕೆ ಮಹಾಜ್ಞಾನಾಹ ತಚ್ಚ ಲೋಕೋ ನ ಗಾಹತೆ. ಆದರೆ ತೂ ಇದೆ ನೋಡಿ, ತೂ ಎಲ್ಲಿದೆ ಹೇಳಿತು? ಅಜೇ ಸಾಮೇತು ತೂ. ಆದರೆ ಒಂದು ಇಲ್ಲೊಂದು ಗುಂಪಿದೆ, ಇಲ್ಲೊಂದು ಕ್ಯಾಟಗರಿ ಇದೆ, ಇಲ್ಲೊಂದು ವಿಶಿಷ್ಟ ಒಂದು ವೈಶಿಷ್ಟ್ಯ ಇದೆ. ಯಾರಿವರು? ಅಜೇ ಸಾಮ್ಯೇ ಆತ್ಮತತ್ವ ಅಂತರ್ಥ. ಅಜೇ ಅಂದ್ರೆ ಆತ್ಮತತ್ವ, ಸಾಮ್ಯ ಅಂದ್ರೆ ಆತ್ಮತತ್ವ. ಈ ಆತ್ಮತತ್ವದಲ್ಲಿ ಏ ಯಾರು? ಕೇಚಿತ್ ಭವಿಷ್ಯಂತಿ ಸುನಿಶ್ಚಿತ. ಅವರು ಯಾರೋ ಕೆಲವರು ಮಾತ್ರ ಭವಿಷ್ಯಂತೆ ಸುನಿಶ್ಚಿತ. ಆ ಪರಬ್ರಹ್ಮ ತತ್ವದ ಪಾರಮಾರ್ಥಿಕತೆಯನ್ನ ಚೆನ್ನಾಗಿ ತಿಳಿದವರಾಗಿದ್ದಾರೆ. ಅರ್ಥ ಆಯ್ತಾ? ಅಜೇ ಸಾಮ್ಯೇತು ಏಕೇಚಿತ ಸುನಿಶ್ಚಿತ ಭವಿಷ್ಯಂತಿ. ಅಕಸ್ಮಾತ್ ಆಗಿ ಅವರು ಅಂತಹ ಪರಮ ಪವಿತ್ರವಾದ ಆತ್ಮಸ್ವರೂಪದ ಜ್ಞಾನವನ್ನ ಸ್ಪಷ್ಟವಾಗಿ ತಿಳಿದವರಾಗಿದ್ದರೆ ತೇಹಿ ಅವರೇ ಲೋಕೇ ಲೋಕದಲ್ಲಿ ಮಹಾಜ್ಞಾನ ಮಹಾಜ್ಞಾನಿ ಅವರು ಲೋಕದಲ್ಲಿ ಮಹಾಜ್ಞಾನಿ. ಒಂದು ಕ್ರಿಮಿಯ ಕ್ರೌಲಿಂಗ್ ಅಂತೇವೆ ನಾವು ಇಂಗ್ಲಿಷ್ ನೋಡ ಏನಂತಿರೋದಕ್ಕೆ, ಕ್ರಿಮಿ ಅಂಬೆಗಾಲ್ ಇರ್ತಾವ ಚಲಿಸ್ತಾವೆ, ಚಲಿಸೋದು ಅಂತಾನೆ ಹೇಳಿಕ್ಕಾಗ ಬೇರೆ ಶಬ್ದ. ಒಂದು ಕ್ರಿಮಿಯ ತೆವಳಿಕೆಯಿಂದ ಹಿಡಿದು ಸೃಷ್ಟಿಕರ್ತ ಬ್ರಹ್ಮನವರೆಗೂ ಎಲ್ಲವನ್ನೂ ಕೂಡ ಅರಗಿಸಿಕೊಳ್ತಾರೆ ತಮ್ಮ ಸ್ವಭಾವದಲ್ಲಿ, ತಮ್ಮ ಸ್ವರೂಪದಲ್ಲಿ. ಏನು? ಎಲ್ಲವೂ ಆತ್ಮ. ಸ್ವಾಮೀಜಿ ಉಪನ್ಯಾಸ ಮಾಡುವಾಗ ಆತ್ಮ ವಿಚಾರವನ್ನೇ ಮಾತಾಡ್ತಾರೆ. ಇದು ನಮಗೆಲ್ಲರಿಗೂ ಈ ಮಟ್ಟಕ್ಕೆ ತಿಳಿದ್ರೆ ಅಷ್ಟೇ. ಯಾವ ಮಟ್ಟಕ್ಕೆ ಹೋಗ್ಬೇಕಿದ್ರು ಆ ತೆವಳುವ ಕ್ರಿಮಿಯು ಆತ್ಮ ಅಂತ ಇನ್ನೂ ಅನಿಸಿಲ್ಲ. ವಿವೇಕದಿಂದ ಇರಲಿ, ಕಣ್ಣಿಂದ ಅಲ್ಲ, ಕಣ್ಣಿಂದ ಅದು ನುಸಿಯಾಗೇ ಇರಲಿ, ವಿವೇಕದಲ್ಲಿ ಇದು ಕೂಡ ಆತ್ಮ, ಇದು ನನ್ನ ಸ್ವರೂಪವೇ ಆಗಿದೆ. ಈ ಪ್ಲಾನೆಟ್ಸ್ ಕೂಡ ಆತ್ಮ, ಇದು ನಮ್ಮ ಸ್ವರೂಪವೇ ಆಗಿದೆ ಅನ್ನುವ ವಿಷಯದಲ್ಲಿ ಸುನಿಶ್ಚಿತ ಸ್ಪಷ್ಟತೆ. ಅವರು ಈ ಲೋಕದಲ್ಲಿ ಮಹಾಜ್ಞಾನ, ಅವರು ಮಹಾಜ್ಞಾನಿಗಳು ಅನ್ಸ್ಕೊಳ್ತಾರೆ. ಜನಕ್ಕೆ ಅವರು ಮಹಾಜ್ಞಾನಿಗಳು ಅಂತ ಕಾಣಲಿಕ್ಕೆಲ್ಲ ನ ಗಾಹತೆ ಲೋಕಃ ನ ಗಾಹತೆ ತಚ್ಚ, ಅಂತಹ ಜ್ಞಾನಿಗಳನ್ನು ಲೋಕವು ಗುರುತಿಸಲಿಕ್ಕಾಗುವುದಿಲ್ಲ. ಅದನ್ನ ನಾವು ಬಹಳ ಚಂದ ಕತೆ ಮಾಡಿ, ಜ್ಞಾನಿಗಳು ಹಿಮಾಲಯದಲ್ಲಿ ಮೇಲಿರ್ತಾರೆ, ಯಾರ ಕಣ್ಣಿಗೂ ಕಾಣಂಗಿಲ್ಲ. ಅದು ಹಿಮಾಲಯ ಬಳಿ ಇಲ್ಲೇ ಇದ್ರೂ ಜ್ಞಾನಿಗಳು ಕಾಣೋದಿಲ್ಲ. ಹೇಗಿರ್ತಾರೆ? ನಮ್ಮೆಲ್ಲರೂ ಹಾಗೆ ಸಾಮಾನ್ಯವಾಗಿ. ಆದರೆ ಅವರು ಎಲ್ಲವನ್ನೂ ಆತ್ಮನಲ್ಲಿ ಕಂಡುಬಿಟ್ಟಿರ್ತಾರೆ. ಎಲ್ಲವನ್ನು ಅಂದ್ರೆ ಏನು? ಅವರು ಹೇಳ್ತಾರೆ, ಅವರೇ ಹೇಳ್ಬೇಕಾರ ಎಲ್ಲವನ್ನು ಅಂತಂದ್ರೆ ಸಮಸ್ತ ನಾಮರೂಪಗಳನ್ನ. ಏನದು ಸಮಸ್ತ ತತ್ವ? ಜೀವ ಈಶ್ವರ ಐಕ್ಯ ತತ್ವವನ್ನ ತಮ್ಮ ಹೃದಯದಲ್ಲಿ ಆತ್ಮನೇ ಎಂದು ಯಾರು ನಿಶ್ಚಯಿಸಿಕೊಂಡಿದ್ದಾರೆ, ಇರುವುದೆಲ್ಲವೂ ಆತ್ಮವೇ, ತಾನು ಆತ್ಮನೇ, ಇರುವುದೆಲ್ಲವೂ ಆತ್ಮನೇ, ಆತ್ಮ ಹೊರತುಪಡಿಸಿ ಇನ್ನೊಂದು ಯಾವುದು ಇಲ್ಲ. ಇದು ಪಾರಮಾರ್ಥಿಕ ಸ್ಪಷ್ಟತೆ, ತಾತ್ಪರ್ಯ. ನಾನು ಆತ್ಮ, ಇರೋದೆಲ್ಲ ಆತ್ಮ, ಆತ್ಮ ಹೊರತುಪಡಿಸಿ ಇನ್ನೊಂದು ಯಾವುದು ಇಲ್ಲ, ಇದೆ ಅಂತ ಆಗಿದ್ದೇ ಆದ್ರೆ ಅದು ಮಿಥ್ಯ. ನಾಲ್ಕು, ನಾನು ಆತ್ಮ, ಇರುವುದೆಲ್ಲ ಆತ್ಮ, ಹೊರತುಪಡಿಸಿ ಏನಾದ್ರೂ ಇದೆ ಅಂತ ಆಗಿದ್ದೆ ಆದ್ರೆ ಅದು ಮಿಥ್ಯ. ಆತ್ಮನೇ ನಾನು. ಆತ್ಮನೇ ಏನದು? ಎಷ್ಟು ಸ್ಪಷ್ಟ ಇದೆ? ಅಷ್ಟು ಸ್ಪಷ್ಟವಾಗಿದ್ದಾದ್ರೆ ಅವ್ರು ಏನಂತ ಕರೀತಾರೆ? ಮಹಾಜ್ಞಾನ. ಅವರನ್ನ ಲೋಕವು ಕಾಣಲು ಸಾಧ್ಯವಿಲ್ಲ. ಭಾಷ್ಯ ಅಜೇ ಸಾಮ್ಯೇ ಪರಮಾರ್ಥ ತತ್ವೇ ಏವಮೇವ ಇತಿ ಕೇಚಿತ್ ಸ್ತ್ರೀ ಆದಯಃ ಅಪಿ ಸುನಿಶ್ಚಿತಾಃ ಭವಿಷ್ಯಂತಿ ಚೇತ್ ತೈವ ಹಿ ಲೋಕೇ ಮಹಾಜ್ಞಾನಾಃ ನಿರತಿಶಯ ತತ್ವ ವಿಷಯ ಜ್ಞಾನಾಃ ಇತ್ಯರ್ಥಃ. ಹುಟ್ಟುರಹಿತವಾದ, ಎಲ್ಲೆಲ್ಲಿಯೂ ಸಮವಾದಂತಹ ಪಾರಮಾರ್ಥಿಕ ತತ್ವ ಇದೇ. ಆ ಪಾರಮಾರ್ಥಿಕ ತತ್ವವು ಇದೇ. ಯಾವುದದು? ಜೀವ ಜೀವನಲ್ಲ ಆತ್ಮ, ಜಗತ್ ಜಗತ್ತಲ್ಲ ಆತ್ಮ, ಈಶ್ವರ ಈಶ್ವರ ಅಲ್ಲ ಆತ್ಮ, ಇರುವುದೆಲ್ಲವೂ ಆತ್ಮ, ಹೊರತುಪಡಿಸಿ ಯಾವುದಾದ್ರೂ ಇದೆ ಅಂದ್ರೆ ಅದು ಅನಾತ್ಮ, ಅದು ಮಿಥ್ಯ. ಆ ಮಿಥ್ಯ ತೋರಿಕೆ, ಅದು ಅನಿಸಿಕೆ ಮಾತ್ರ. ಅದು ಯಾವುದು? ಆತ್ಮ ಅಲ್ಲ, ಆತ್ಮಕ್ಕೂ ಅದಕ್ಕೂ ಯಾವ ಸಂಬಂಧ ಇಲ್ಲ ಅನ್ನುವ ಸ್ಪಷ್ಟತೆ. ಏವಮೇವ ಇತಿ ಏಕೇಚಿತ್, ಯಾರೇ ಆಗಲಿ ಅದನ್ನು ಗುರುತಿಸಿದ್ದು ಅಂದ್ರೆ ಯಾರೇ ಆಗಲಿ ಅನ್ನೋದಕ್ಕಿಂತ ಎಲ್ಲಾ ಲಿಸ್ಟ್ ಕೊಡ್ಲಿಕ್ಕೆ ಹೋಗುದೇನು? ಸ್ತ್ರೀ ಆದಯ ಅಲ್ರಿ, ನೀವು ಹೆಂಗಸನ ಕರೆಸಿ ಕೂಡಿಸಿ ಹೇಳಿಕೊಟ್ಟಿರ್ತಾನೆ ಸ್ತ್ರೀ ಆದಯ, ಅವರಿಗೂ ಆ ಜ್ಞಾನ ಆಗೋದು. ಅಲ್ಲ, ಪ್ರಾರಂಭದಲ್ಲೇ ಹೊಸ್ತಲ್ ಹೊರಗಿಡ್ತೀರಾ? ಪ್ರಾರಂಭದಲ್ಲೇ ಇಟ್ಬಿಡು ಹೊಸ್ತಲ್ ಹೊರಗೆ. ಅನಧಿಕಾರಿಗಳು ಸೃಷ್ಟಿಕರ್ತ ಬ್ರಹ್ಮನನ್ನ ಅನಧಿಕಾರಿ ಅಂತ ಕರೆಯೋರು ನೀವು. ಏಕೆಂದರೆ ಅವ ಮಾಯಾನ ಹೊರಗಿಟ್ಟ ಅಂತಂದ್ರೆ ಗತಿ ಏನಾಗಬೇಕು? ಸೃಷ್ಟಿನೇ ಆಗೋದಿಲ್ಲ. ಸೃಷ್ಟಿಕರ್ತನಿಂದ ಸೃಷ್ಟಿ ಆಗಬೇಕು ಅಂದ್ರೆ ಮಾಯಾನ ಜೊತೆಗೆ ಇಟ್ಕೋಬೇಕು. ಅಂದ್ರೆ ನೀವು ಸ್ತ್ರೀಯನ್ನ ಆಚೆಗೆ ಕುಡಿಸಿದ್ದೆ ಆದರೆ ಅವಾಗ ಆ ಮಾಯೆಯನ್ನ ಬ್ರಹ್ಮನಿಂದ ಬೇರ್ಪಡಿಸಿದಂಗಾಗ್ತದೆ. ಮಾಯೆಯನ್ನ ಬ್ರಹ್ಮನಿಂದ ಬೇರ್ಪಡಿಸಿದ್ದೆ ಆದ್ರೆ ಸೃಷ್ಟಿ ಆಗುವ ಸಾಧ್ಯತೆನೇ ಇಲ್ಲ. ಅದಕ್ಕೆ ಅವ್ರು ಮೊದಲೇ ಶಬ್ದ ಹಾಕ್ಬಿಡ್ತಾರೆ ಸ್ತ್ರೀಯಾದಯ. ಅಯ್ಯೋ ರಾಮ, ಸ್ತ್ರೀಯಾದಯ ಎಲ್ಲ ಇತ್ತು. ಈಗ ಉಭಯ ಭಾರತಿ ಇದ್ದಿದ್ದಿಲ್ವೋ, ಅಲ್ಲ ಗಾರಿ ಗಾರಿಯ ಅದು ಇನ್ನ ಉಪನಿಷತ್ ಕಾಲ, ಅದು ಇನ್ನ ಮುಂಚಿನ ಕಾಲ. ಅದು ಹಾಕಿದ್ದಾರೆ, ಈಗಂತೂ ಇಲ್ಲೇ ಇಲ್ಲ ಬಿಡಿ. ಓನ್ಲಿ ಬಿಕಾಸ್ ಆಫ್ ಚಿನ್ಮಯಾನಂದ ಅಂಡ್ ದಯಾನಂದ ವಿ ಹ್ಯಾವ್ ಗಾಟ್ ದಿಸ್. ಅದ್ರೋಜಿ ಯಾರು ಕೇಳ್ತಾರೆ, ನೀವು ಹೋಗಿ, ನೀವು ನನಗೆ ನನಗೆ ನೀವು ಏನೂ ನೋಡಬೇಡ್ರಿ. ನೀವು ಹೋಗಿ, ನೀವು ನಮ್ಮ ಗುರುಕುಲಗಳು ಎಲ್ಲೆಲ್ಲಿವೆ ಅಲ್ಲೆಲ್ಲ ಹೋಗಿ, ಅದು ಅಹಮದಾಬಾದ್ ಇರ್ಬೋದು, ಹೈದರಾಬಾದ್ ಇರ್ಬೋದು, ಅದು ನಾಗ್ಪುರ್ ಇರ್ಬೋದು, ಕೊಯಮತ್ತೂರ್ ಇರ್ಬೋದು, ನೀವೇ ಎಲ್ಲ ಗುರುಕುಲಕ್ಕೆ ಹೋಗ್ರಿ. ಒಂದು 100 ಗುರುಕುಲಗಳಿಗೆ ಅಲ್ಲಿ ಹೋಗ್ರಿ. ಮನಸ್ಸು ಕೊಟ್ಟು ಕಲಿಯೋರು ಹೆಂಗಸರೇ, ಕಲ್ತದ್ದನ್ನ ಅದನ್ನ 4 ಮಂದಿ ಉಳಿದು ಮುಗಿಸೋರು ಹೆಂಗಸರೇ, ಪರಿಣಾಮಕಾರಿ. ಅದು ಗಂಡಸು ಬರೀ ನಾಟಕ ಮಾಡ್ತಾರೆ, ಮುಗಿಸೋ ನಾಟಕ ಮಾಡ್ತಾರೆ. ಸ್ವಾಮಿ ಹತ್ರ ಒಪ್ಕೊಂಡಿರ್ತಾರಲ್ಲ, ಎಸ್ ಸ್ವಾಮಿ ವಿಲ್ ಟೇಕ್ ದಿಸ್ ನಾಲೆಜ್ ಟು ದಿಸ್ ಕಾಮನ್ ಪರ್ಸನ್ ಕಾಮನ್ ಪೀಪಲ್ ಅಂತಾರೆ. ಮುಟ್ಸೋದಿಲ್ಲ, ಆದ್ರೆ ಹೆಂಗಸರು ಭಾರಿ ಧೈರ್ಯ ಮಾಡಿ ತಗೊಂಡೋಗಿ ಮುಟ್ಟಿಸ್ತಾರೆ. ಹಂಗಿರ್ಬೇಕ್ರಿ. ಹೆಸರೇನು? ಬ್ರಹ್ಮ ವಿದ್ಯಾನಂದ. ಕೋರ್ಸ್ ಕೈಲಿ ತಗೊಂಡ್ಲಲ್ಲ, ಈಗ ರಿಷಿಕೇಶ್ ಕೋರ್ಸ್ ಅನ್ನ ಬಿಳಿ ಹೆಸರೇನು? ಬ್ರಹ್ಮ ವಿದ್ಯಾನಂದ ಹೌದಲ್ಲ, ಸದ್ವಿಜ್ಞಾನ. ಅವರು ಶಾಂತಾತ್ಮನಿಂದ ಹೋಗ್ಬೇಕಾಯ್ತು ಅಮೇರಿಕಕ್ಕೆ ಅರ್ಜೆಂಟ್ ಆಗಿ, 6 ತಿಂಗಳಿಂದ ಬರೋದಿಲ್ಲ ಅಂತಾಯ್ತು. ಇಲ್ಲಿ ನೋಡಿದ್ರೆ ಕೋರ್ಸ್ ಇದೆ, 30 ಜನ ವಿದ್ಯಾರ್ಥಿಗಳಿದ್ದಾರೆ. ಥಟ್ ಅಂತ ಜಾಗೃತ ಮಾಡ್ಬೇಕು, ನಾನು ಎಲ್ಲ ಕ್ಲಾಸ್ ಕ್ಲೋಸ್ ಮಾಡ್ಬೇಕು. ಇಲ್ಲಿ ಬಂದಿದ್ವಿ ಸುಗ್ಗಪ್ಪನಾದ್ರ ಸ್ವಾಮಿ, ಕೊನೆಗೂ ಸಹಾಯ ಕೊಂಡಿದ್ದಾರು ಸ್ವಾಮಿನಿ, ಒಬ್ಬ ಸ್ವಾಮಿನೂ ಸಹಾಯ ಕೊಡಿ. ಸ್ತ್ರೀಯಾದಯ ಅಂತಂದ್ರೆ ನಾವು ವಿ ಶುಡ್ ಫೀಲ್ ಪ್ರೌಡ್ ಆಫ್ ದಿಸ್ ಸ್ಟೇಟ್ಮೆಂಟ್. ಸ್ತ್ರೀ ಆದಯ, ಇವರು ಯಾರೇ ಆಗಿರ್ಬೋದು, ಅವನು ಬಾಲಕನಾಗಿರ್ಬೋದು, ಮುದುಕನಾಗಿರ್ಬೋದು, ಮಧ್ಯವಯಸ್ಕನಾಗಿರ್ಬೋದು, ಬ್ರಹ್ಮಚಾರಿ ಆಗಿರ್ಬೋದು, ಗೃಹಸ್ಥನಾಗಿರ್ಬೋದು, ಆದಿ ಶಬ್ದವಾಗಿ ಇಂಥದ್ದು ಹಾಕಬೇಕು ಇಂಥದ್ದು ಹಾಕಬಾರ್ದು ಅಂತ ಇಲ್ಲ ರೀ. ಗೌಡಪಾದರ ಹೇಳಿಕೆಗೆ ಭಗವತ್ಪಾದರು ಬರೆದಂತಹ ಭಾಷ್ಯ ಇದು. ಸಾಮಾನ್ಯವಾದಂತಹ ಅಥಾರಿಟಿ ಇಲ್ಲ ನಿಮಗೆ, ರೈಟ್ ಅಥಾರಿಟಿ ಇದೆ. ತೋರಿಸ್ರಿ, 1000 ಮಂದಿಗೆ ಹೋಗಿ ತೋರಿಸ್ರಿ ಈ ವಾಕ್ಯವನ್ನ. ಯಾರು ವಾದ ಮಾಡ್ತಾರೋ ಅವರಿಗೆಲ್ಲ ಈ ವಾಕ್ಯ ತೋರಿಸ್ರಿ, ಪ್ರಮಾಣ ಇದೆ. ಮಾಡ್ಬೇಕು ಮತ್ತೆ ಅವೆಲ್ಲ ಆಲ್ ದೋಸ್ ಥಿಂಗ್ಸ್ ಆಲ್ಸೋ ಹ್ಯಾವ್ ಟು ಬಿ ಟೇಕನ್ ಇಟ್ ಅಕೌಂಟ್. ಬಟ್ ಪ್ರಾರಂಭದಲ್ಲಿ ಬಾಗಿಲನೇ ಕ್ಲೋಸ್ ಮಾಡ್ಬಿಟ್ರೆ ನೀವು ಯಾವ ಅಕೌಂಟ್ ಇತ್ತೀರಿ, ಪೂರಾ ನೆಗೆಟಿವ್ ಆಗಿಬಿಡುತ್ತದೆ. ಒಂದು ಹೆಣ್ಣಿಗೆ ಶಿಕ್ಷಣ ಕೊಟ್ಟರೆ, ಒಂದು ಹೆಣ್ಣಿನಿಂದ ಏನೋ ಒಂದು ಒಂದು ಮನೆ ಬೆಳಗುತ್ತೆ. ಏಕೆಂದ್ರೆ ಮಾತೃಭಾಷೆ ಶುರು ಆಗೋದೇ ಅಲ್ಲಿಂದ. ಹಣ್ಣು ಸ್ತ್ರೀಯಾದಯ ಅಪಿ ಸುನಿಶ್ಚಿತಾ ಭವಿಷ್ಯಂತಿ ಚೇತ ತಏವ ಹಿ ಲೋಕೆ ಹಾಗೆ ಆಗಿದ್ದೆ ಆದರೆ ಲೋಕದಲ್ಲಿ ಅವರನ್ನ ಮಹಾಜ್ಞಾನಾ ಅಂತ ಕರಿಬಹುದು ಕರೆಯಲಾಗುತ್ತದೆ. ಏನು ಮಹಾಜ್ಞಾನ ಅಂದ್ರೆ ನಿರತಿಶಯ ತತ್ವ ವಿಷಯ ಜ್ಞಾನ, ತೀರಲಾರದ ತತ್ವಜ್ಞಾನ, ಮುಗಿತು ಅನ್ನಲಾರದ ತತ್ವಜ್ಞಾನ ಅಂದ್ರೆ ಜ್ಞಾನ ಭಂಡಾರ ಅಂತ ಅರ್ಥ. ಇತ್ಯರ್ಥ ಟ್ರೆಜರ್ ಆಫ್ ನಾಲೆಡ್ಜ್. ಟ್ರೆಜರ್ ಆಫ್ ನಾಲೆಡ್ಜ್ ಓನ್ಲಿ ಒನ್ ಹೂ ನೋಸ್ ಹೌ ಟು ಓಪನ್ ದಿ ಕೀ ಹೀ ಗೆಟ್ಸ್ ದಟ್ ಟ್ರೆಜರ್. ಅದರ್ವೈಸ್ ಓಂ ಇಸ್ ದಿ ಕೀ ಫಾರ್ ದ ಹೋಲ್ ಥಿಂಗ್. ಓಂ ಇತ್ಯೇಕಾಕ್ಷರಂ ಬ್ರಹ್ಮ. ಓಂ ಇಸ್ ದಿ ಕೀ. ಹೀಗಾಗಿ ಇಂತಹ ಪರಮ ಪವಿತ್ರವಾದ ಉಪದೇಶವನ್ನ ಯಾರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೋ ಅವರನ್ನ ಮಹಾಜ್ಞಾನಿಗಳು ಎಂದು ಕರೆಯಲಾಗುತ್ತದೆ. ತಚ್ಚ ತೇಷಾಂ ವರ್ತ್ಮ ತೇಷಾಂ ವಿದಿತಂ ಪರಮಾರ್ಥ ತತ್ವಂ ಸಾಮಾನ್ಯ ಬುದ್ಧಿಃ ಅನ್ಯಃ ಲೋಕಃ ನ ಗಾಹತೇಃ ನ ಅವತರತಿ ನ ವಿಷಯೀಕರೋತಿ ಇತ್ಯರ್ಥಃ. ಸಾಮಾನ್ಯ ಜನರು ಆ ಮಟ್ಟಕ್ಕೆ ಅವರು ಏರ್ಲಿಕ್ಕೂ ಸಾಧ್ಯವಿಲ್ಲ, ಆ ಮಟ್ಟದಲ್ಲಿ ನಿಂತುಕೊಂಡು ಅದನ್ನು ಗುರುತಿಸಲಿಕ್ಕೂ ಸಾಧ್ಯವಿಲ್ಲ. ಆದ್ದರಿಂದ ಸಾಮಾನ್ಯರಿಗೆ ಜ್ಞಾನಿಯು ಕಂಡು ಬರೋದಿಲ್ಲ. ಪರಮಾರ್ಥ ತತ್ವ ಆ ತತ್ವವು ಕೂಡ ಅವರಿಗೆ ಆಗೋದಿಲ್ಲ, ತತ್ವಜ್ಞಾನ ಕೂಡ ಅವರಿಗೆ ಆಗೋದಿಲ್ಲ. ಏಕೆಂದ್ರೆ ಅವರು ಸಾಮಾನ್ಯ ಬುದ್ಧಿ ಅತ್ಯಂತ ಸಾಮಾನ್ಯದಲ್ಲಿ ಸಾಮಾನ್ಯರಾಗಿದ್ದಾರೆ. ಲೋಕಃ ನ ಗಾಹತೆ ಅಂತ ಅವರಿಗೆ ತಿಳ್ಕೊಳಿಕ್ ಆಗೋದಿಲ್ಲ. ನ ಗಾಹತೆ ಅಂದ್ರೆ ಏನು, ನ ಅವತರತಿ ಅಂತ ತಿಳ್ಕೊಳಿಕ್ ಆಗೋದಿಲ್ಲ. ನ ವಿಷಯೀಕರೋತಿ ಅಂತ ಎಲ್ಲ ಒಂದೇ ಅರ್ಥ, ನ ವಿಷಯೀಕರೋತಿ ಅದು ಅವರಿಗೆ ಜ್ಞಾನ ಆಗುವ ಸಾಧ್ಯತೆ ಇಲ್ಲ. ಇಲ್ಲೊಂದು ಕೋಟ್ ಕೊಟ್ಟಾರ ಮೋಕ್ಷ ಧರ್ಮ, ಸರ್ವಭೂತಾತ್ಮ ಭೂತಸ್ಯ ಸರ್ವಭೂತ ಭೂತ ಹಿತಸ್ಯ ಚ ದೇವಾಪಿ ಮಾರ್ಗೇ ಮುಗ್ಯಂತಿ ಅಪದಸ್ಯ ಪದೈಷಿಣಃ ಶಕುನೀನಾಮಿವ ಆಕಾಶೇ ಗತಿರ್ನೈವ ಉಪಲಭ್ಯತೆ ಇತ್ಯಾದಿ ಸ್ಮರಣಾಥ. ಜ್ಞಾನಿಗಳು ಹೇಗಿರ್ತಾರ ಅಂದ್ರೆ ಪಕ್ಷಿಗಳ ಹೆಜ್ಜೆಯನ್ನು ಹೇಗೆ ಗುರುತಿಸ್ಲಿಕ್ಕಾಗೋದಿಲ್ಲವೋ ಹಾಗೆ ಜ್ಞಾನಿಗಳನ್ನ ಗುರುತಿಸ್ಲಿಕ್ಕಾಗೋದಿಲ್ಲ ಅಂತ ಮೋಕ್ಷ ಧರ್ಮಶಾಸ್ತ್ರದವರಿಗೆ ಕೋಟ್ ಕೊಟ್ಟಿದ್ದಾರೆ, ಅದನ್ನು ನೀವು ಓದ್ಕೊಳ್ಳಿ. ಕಥಂ ಮಹಾಜ್ಞಾನಿತ್ವಂ ಇತಿ. ಅವರು ಮಹಾಜ್ಞಾನಿಗಳು ಅಂತ ಹೆಂಗ್ ಹೇಳ್ತೀರಾ? ಅವರು ಅಲ್ಪ ಜ್ಞಾನಿಗಳೇ ಆಗಿರ್ಬೋದು. ಅಜೇಶ್ವ ಜಮ ಸಂಕ್ರಾಂತಂ ಧರ್ಮೇಶು ಜ್ಞಾನಮಿಷ್ಯತೆ ಯತೋ ನ ಕ್ರಮತೆ ಜ್ಞಾನಂ ಅಸಂಗಂ ತೇನ ಕೀರ್ತಿತಂ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ. ಜೈ ಶ್ರೀ ದಯಾನಂದ ಜೀ.